ವೈದ್ಯಕೀಯ ಗ್ರೀನ್ ಕಾರಿಡಾರ್ ಮುಖ್ಯ ಗುರಿ ಏನಂದ್ರೆ ರೋಗಿಗಳು ಅಥವಾ ಅಗತ್ಯ ವೈದ್ಯಕೀಯ ಸಾಮಗ್ರಿಗಳ ವೇಗದ ಮತ್ತು ಅಡ್ಡಿ ಇಲ್ಲದ ಸಾರಿಗೆಯನ್ನು ಒದಗಿಸುವುದು. ಒಟ್ಟಾರೆಯಾಗಿ ಈ ಎಲ್ಲಾ ಗ್ರೀನ್ ಕಾರಿಡಾರ್ಗಳ ಪ್ರಕಾರವನ್ನು ನಮ್ಮ ಸಂಚಾರ ವ್ಯವಸ್ಥೆಗಳು ಸುಗಮಗೊಳಿಸೋದಕ್ಕೋಸ್ಕರನೇ ಮಾಡಿರೋದಾಗಿದೆ. ಇಷ್ಟೊತ್ತು ನಾವು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ವಿ, ಅಂದ್ರೆ ನಮ್ಮ ವಿಶ್ವಸಂಸ್ಥೆ ಕೊಟ್ಟಂತ ಘೋಷಣೆ ಕುರಿತು, ಅಂದ್ರೆ ಸುಸ್ಥಿರ ಶಕ್ತಿ ಎಲ್ಲರಿಗೂ ಬೇಕು ಅಂತ. ಸೊ ಅದ್ರ ಬಗ್ಗೆ ತುಂಬಾ ವಿಷಯಗಳ ಬಗ್ಗೆ ಕೂಡ ನೀವು ನಮ್ಮ ಸ್ನಾತಕ ವಿದ್ಯಾರ್ಥಿಗಳಾದ ವಿಜಯಲಕ್ಷ್ಮಿ ಆಗ್ಲಿ, ಸುಷ್ಮಾ, ಅರ್ಜುನ್ ಎಲ್ಲರೂ ಬೆಳಕು ಚೆಲ್ಲಿದ್ರಿ. ಈಗ ಅರ್ಜುನ್, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ ನೀವು? ಇಲ್ಲಿವರೆಗೂ ಈ ಒಂದು ಸುಸ್ಥಿರ ಶಕ್ತಿಯ ಕುರಿತು, ಸುಸ್ಥಿರ ಶಕ್ತಿ ಅಂದರೆ ಏನು, ಇದರ ಪ್ರಾಮುಖ್ಯತೆಗಳಾಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ಸವಾಲುಗಳು ಹಾಗೂ ಈ ಒಂದು ಸರ್ಕಾರದ ಯೋಜನೆಗಳ ಕುರಿತು ಮಾತನಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶವೇ ನೈಸರ್ಗಿಕವಾಗಿ ದೊರೆಯುತ್ತಿರುವ ಸಂಪನ್ಮೂಲಗಳನ್ನು ಬಳಸಿ ಸುಸ್ಥಿರ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು. ಇದುವರೆಗೆ ಸರ್ವರಿಗೂ ಸುಸ್ಥಿರ ಇಂಧನ, ವಿಶ್ವಸಂಸ್ಥೆಯ ದಶಕದ ಆಶಯ ವಿಶೇಷ ಸಂವಾದ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಸಂವಹನ ಹಾಗೂ ವಿಸ್ತರಣೆ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ರಾಜೇಶ್ವರಿ ಎನ್, ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ಸುಷ್ಮಾ, ವಿಜಯಲಕ್ಷ್ಮಿ ಹಾಗೂ ಅರ್ಜುನ್. ನಿರ್ಮಾಣ ಮಾಲಾ ಸಾಮ್ರಾಣಿ, ಸಹಕಾರ ತ್ರಿವೇಣಿ ಬೆಟಗೇರಿ, ನಿರ್ವಹಣೆ ಶರಣಬಸವ ಚೋಳಿನ್. ಇದುವರೆಗೆ ಸರ್ವರಿಗೂ ಸುಸ್ಥಿರ ಇಂಧನ, ವಿಶ್ವಸಂಸ್ಥೆಯ ದಶಕದ ಆಶಯ ವಿಶೇಷ ಸಂವಾದ ಕಾರ್ಯಕ್ರಮ ಕೇಳಿದ್ರಲ್ಲ. ಈಗ ಅಥಣಿ ತಾಲೂಕು ಘಟ್ನಟ್ಟಿಯ ಪದ್ಮವ್ವ ಎಲ್ಮಾಂಗ್ ಮತ್ತು ಸಂಘಟಿತರಿಂದ ಸಂಪ್ರದಾಯದ ಪದಗಳು. ಸೀತಾವನ ದೇಶ ಕಳತಳಿ ನಾನಾ ಪರಿಜೋ, ಸೀತಾವನ ದೇಶ ಕಳತಳಿ ನಾನಾ ಪರಿಜೋ, ಸೀತಾವನ ದೇಶ ಕಳತಳಿ ನಾನಾ ಪರಿಜೋ, ಸೀತಾವನ ಕರತಂದ ಚರರ ಸೀನಾ ಸುತ್ತರ ಸೂರಿಗಿ ಕಟ್ಟರ ಕಂಕನ ಮದವಿ ಅಂದರದಾಗೊಂದರ ತೀಸೋಬಾನ, ಸೀತಾನ ಮದವಿಗೆ ಬಂದಾರವರು ರಾಮಲಸ ಮನ್ನ ಜೋ, ಸೀತಾನ ಮದವಿಗೆ ಬಂದಾರವರು ರಾಮಲಸ ಮನ್ನ ಜೋ, ಸೀತಾನ ಮದವಿಗೆ ಬಂದಾರವರು ರಾಮಲಸ ಮನ್ನ ಜೋ, ಸೀತಾನ ಮದುವೆಗೆ ಬಂದಾರವರು ರಾಮ ಲಕ್ಷ್ಮಣ ಜೋ, ಬಂಜಿಗಿ ನೆಂಬಿ ಶಿವಯೋಗಿ ಬಂದ ಬಂಜಿ ಆಡಿದ ಮಾತ ಮನಸ್ಸಿಗೆ ತಂದ, ಬಂಜಿಗಿ ಮಕ್ಕಳ ಕೊಡಬೇಕೇಳಂದ ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ಹಿಂಗ ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟು ಜೋ, ತಣ್ಣೀರ ಬಿಸಿನೀರ ಒಗ್ಗರಣಿ ಕೊಟ್ಟು ಸೂಲಗಿ ತಂಬುವ ಜುಮ್ಮನ ತರಸಿ ಬಣ್ಣದ ಬಚ್ಚಲ ಬೈಲಿಗೆ ಎರಸಿ, ಹಿಂಗ ಕಂದ ಹುಟ್ಟ್ಯಾನಂದ ಕೈ ಮ್ಯಾಲಾಡಿಸಿ ಜೋ, ಹಿಂಗ ಕಂದ ಹುಟ್ಟ್ಯಾನಂದ ಕೈ ಮ್ಯಾಲಾಡಿಸಿ ಜೋ, ಕಂದ ಹುಟ್ಟ್ಯಾನಂದ ಕೈ ಮ್ಯಾಲಾಡಿಸಿ ಜೋ, ಹಿಂಗ ಕಂದ ಹುಟ್ಟ ನಂದ ಕೈ ಮ್ಯಾರಾಡಿ ಚೀಜೋ ಹಿಂಗ ಕಂದ ಹುಟ್ಟ ನಂದ ಕೈ ಮ್ಯಾರಾಡಿ ಸೀಜೋ ಹಿಂಗ ಕಂದ ಹುಟ್ಟ ನಂದ ಕೈ ಮ್ಯಾರಾಡಿ ಸೀಜೋ ಕಂದ ಹುಟ್ಟ ನಂದ ಕೈ ಮ್ಯಾರಾಡಿ ಸೀಜೋ ಹಿಂಗ ಕಂದ ಹುಟ್ಟ ನಂದ ಕೈ ಮ್ಯಾಲಾಡಿ ಚೀಜೋ ಬಡಗೇರ ಅಣ್ಣ ತೊಟ್ಟಿಲ ತಂದ ಪೂಜೆ ಮಾಡ್ಯಾರೊಂದರ ತಿಲಿ ಚಂದ ಗಂಧವ ತಂದ ಹಿಂಗ ಅದರಗಾಡ ಮೌವಾಣಿ ಕಂದ ಜೋ ಹಿಂಗ ಅದರಗಾಡ ಮೌವಾಣಿ ಕಂದ ಜೋ ಕಂದ ಜೋ ಹಿಂಗ ಅದರ ಗಾಡವ ಮೌವಾಣಿ ಕಂದ ಜೋ ಹಿಂಗ ಅದರ ಗಾಡವ ಮೌವಾಣಿ ಕಂದ ಜೋ ಹಿಂಗ ಅದರ ಗಾಡವ ಮೌವಾಣಿ ಕಂದ ಜೋ ಅದರ ಗಾಡವ ಮೌವಾಣಿ ಕಂದ ಜೋ ಹಿಂಗ ಅದರ ಗಾಡವ ಮೌವಾಣಿ ಕಂದ ಜೋಟ್ಲಾಗ ಮನೆಗೇನ ಅವಗೇನ ಚಿಂತಿ ಮೇಯಲ ಕ್ಯಾನ ಮುತ್ತಿನ ಕಾಂತಿ ಎಡಬಲ ಇಟ್ಟನ ರತ್ನದ ಜ್ಯೋತಿ ಹಿಂಗ ಹೆಸರ ಇಡಬ ಅವರ ಸ್ವಾದರ ತೀಜೋ ಹಿಂಗ ಹೆಸರ ಇಡಬ ಅವರ ಸ್ವಾದರ ತೀಜೋ ಸಂಪ್ರದಾಯದ ಪದಗಳನ್ನು ಕೇಳುತ್ತಿದ್ದೀರಿ. ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಕರೆಯ ಕಂಬಳಿ ತಂದು ಗದ್ದಿಗಿನ ಮಾಡಿನ ಕರಿಯ ಕಂಬಳಿ ತಂದು ಗದ್ದಿಗಿನ ಮಾಡಿನ ಪೂಜೆಕ ನೀನು ಬರಬೇಕ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ತಂಗ್ಯರ ಕೂಡಿ ಮಲ್ಲಿಗೂ ಅನ ಕೊಯ್ದು ಅಕ್ಕ ತಂಗ್ಯರ ಕೂಡಿ ಮಲ್ಲಿಗೂ ಅನ ಕೊಯ್ದು ಪೂಜೆ ಕ ನೀನು ಬರಬೇಕ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಮಡೆಯುಡಿ ದಡದಿಂದ ಅಡಗಿನ ಮಾಡಿನ ಮಡೆ ಉಡಿ ದಡದಿಂದ ಅಡಗಿನ ಮಾಡಿನ ಬಡಗಿಯ ನೀ ಮಾದೇಶಲು ಸಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ಕರವು ಮಾಲಿಗೆ ಬಿಟ್ಟು ಆಕಳ ಹಿಂಡಲು ಹೋದೆ ಕರವು ಮಾಲಿಗೆ ಬಿಟ್ಟು ಆಕಳ ಹಿಂಡಲಿ ಹೋದೆ ಮೀಸಲಾಲ ಸರಸಿನ ತಾಯಿ ಶ್ರೀ ಅಕ್ಕ ಮಾದೇವಿ ಬಾಯಣ್ಣ ಮನಿಗೆ ನಿನ್ನ ಕರುಣೆಯು ನಮ್ಮ ಮ್ಯಾಲಿರಲೆಮ್ಮ ತಾಯಿ